ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಅಂತರ್ಜ್ಯೋತಿಃ ಕಿಮಪಿ ಯಮಿನಾಮಂಜನಂ ಯೋಗದೃಷ್ಟೇಃ ಚಿಂತಾರತ್ನಂ ಸುಲಭಮಿಹನಃ ಸಿದ್ಧಿಮೋಕ್ಷಾನುರೂಪಂ ದೀನಾನಾಥವ್ಯಸನಶಮನಂ ದೈವತಂ ದೈವತಾನಾಂ ದಿವ್ಯಂಚಕ್ಷುಶ್ರುತಿಪರಿಷದಾಂ ದೃಶ್ಯತೆ ರಂಗಮಧ್ಯೆ ಅಂತರ್ಜ್ಯೋತಿಃ ಕಿಮಪಿ ಯಮಿನಾಮಂಜನಂ ಯೋಗದೃಷ್ಟೇಃ ಚಿಂತಾರತ್ನಂ ಸುಲಭಮಿಹನಃ ಸಿದ್ಧಿಮೋಕ್ಷಾನುರೂಪಂ ದೀನಾನಾಥವ್ಯಸನಶಮನಂ ದೈವತಂ ದೈವತಾನಾಂ ದಿವ್ಯಂಚಕ್ಷುಶ್ರುತಿಪರಿಷದಾಂ ದೃಶ್ಯತೆ ರಂಗಮಧ್ಯೆ ವೇಲಾತೀತಶ್ರುತಿಪರಿಮಳಂ ವೇಧಸಾಂ ಮೌಲಿಸೇವ್ಯಂ ಪ್ರಾತುರ್ಭೂತಂ ಕನಕಸರಿತಸೈಕತೆ ಹಂಸದೃಷ್ಟೇ ಲಕ್ಷ್ಮೀಭೂಮ್ಯೋ ಕರಸರಸಿಜೈರ್ಲಾಲಿತಂ ರಂಗಭರ್ತುಃ ಪಾದಾಂಭೋಜಂ ಪ್ರತಿಫಲತಿ ಮೇ ಭಾವನಾ ದೀರ್ಘಿಕಾಯಾಂ ಚಿತ್ರಾಕಾರಾಂ ಕಟಕರುಚಿಭಿಶ್ಚಾರು ವೃತ್ತಾನುಪೂರ್ವಾಂ ಕಾಲೇ ದೂತ್ಯ ದ್ರುತತರಗತಿಂ ಕಾಂತಿಲೀಲಾಕಲಾಚೀಂ ಜಾನುಚ್ಛಾಯಾ ದ್ವಿಗುಣಸುಭಗಾಂ ರಂಗಭರ್ತುರ್ಮದಾತ್ಮ ಜಂಘಾಂ ದೃಷ್ಟ್ವಾ ಜನನ ಪದವೀ ಜಾಂಘಿಕತ್ವಂ ಜಹಾತಿ ಕಾಮಾರಾಮಸ್ಥಿರಕದಲಿಕಾ ಸ್ತಂಭಸಂಭಾವನೀಯಂ ಕ್ಷೌಮಾಶ್ಲಿಷ್ಟಂ ಕಿಮಪಿ ಕಮಲಾ ಭೂಮಿನೀಳೋಪಧಾನಂ ನ್ಯಂಚಕ್ಕಾಂಚೀಕಿರಣರುಚಿರಂ ನಿರ್ವಿಶತ್ಯೂರ್ಯುಗ್ಮಂ ಲಾವಣ್ಯೌಘದ್ವಯಮಿವ ಮತಿರ್ಮಾಮಿಕಾರಂಗಯೂಣಃ ಸಂಪ್ರೀಣಾತಿ ಪ್ರತಿಕಲಮಸೌ ಮಾನಸಂ ಮೇ ಸುಜಾತ ಗಂಭೀರತ್ವಾತ್ವಚನ ಸಮಯೇ ಗೂಢ ನಿಕ್ಷಿಪ್ತ ವಿಶ್ವ ನಾಲೀಕೇನ ಸ್ಫುರಿತ ರಜಸಾ ವೇಧಸೋ ನಿರ್ಮಿಮಾಣ ರಮ್ಯಾವರ್ತದ್ಯುತಿ ಸಹಚರೀ ರಂಗನಾಥಸ್ಯ ನಾಭಿಃ ಶ್ರೀವತ್ಸೇನ ಪ್ರಥಿತ ವಿಭವಂ ಶ್ರೀಪದನ್ಯಾಸಧನ್ಯಂ ಮಧ್ಯಂ ಬಾಹ್ವೋರ್ಮನಿವರ ರುಚಾ ರಂಜಿತಂ ರಂಗಧಾಂನಃ ಸಾಂದ್ರಛಾಯಂ ತರುಣ ತುಲಸೀ ಚಿತ್ರಯಾ ವೈಜಯಂತ್ಯಾ ಸಂತಾಪಂ ಮೇ ಶಮಯತಿ ಧಿಯಶ್ಚಂದ್ರಿಕೋದಾರಹಾರಂ ಏಕಂ ಲೀಲೋಪಹಿತಮಿತರಂ ಬಾಹುಮಾಜಾನುಲಂಬಂ ಪ್ರಾಪ್ತಾರಂಗೇ ಶಯಿತುರಖಿಲ ಪ್ರಾರ್ಥನಾ ಪಾರಿಜಾತಂ ದೃಪ್ತಾಸೇಯಂ ದೃಢನಿಯಮಿತಾ ರಶ್ಮಿಭಿರ್ಭೂಷಣಾನಾಂ ಚಿಂತಾಹಸ್ತಿನ್ಯನುಭವತಿ ಮೇ ಚಿತ್ರಮಾಲಾನಯಂತ್ರಂ ಸಾಭಿಪ್ರಾಯಸ್ಮಿತ ವಿಕಸಿತಂ ಚಾರು ಬಿಂಬಾಧರೋಷ್ಟಂ ದುಃಖಾಪಾಯ ಪ್ರಣಯಿನಿ ಜನೆ ದೂರದತ್ತಾಭಿಮುಖ್ಯಂ ಕಾಂತಂ ವಕ್ತ್ರಂ ಕನಕತಿಲಕಾಲಂಕೃತಂ ರಂಗಭರ್ತುಃ ಸ್ವಾಂತೆ ಗಾಢಂ ಮಮ ವಿಲಗತಿ ಸ್ವಾಗತೋದಾರನೇತ್ರಂ ಮಾಲ್ಯೈರಂತಸ್ಥಿರಪರಿಮಳೈರ್ವಲ್ಲಭಾಸ್ಪರ್ಶಮಾನ್ಯೈ ಕುಪ್ಯಚ್ಛೋಳೀವಚನಕುಟಿಲೈಃ ಕುಂತಲೈಶ್ಲಿಷ್ಟ ಮೂಲೆ ರತ್ನಾಪೀಡದ್ಯುತಿಶಬಲಿತೆ ರಂಗಭರ್ತುಃ ಕಿರೀಟೆ ರಾಜನ್ವತ್ಯಸ್ಥಿತಿಮಧಿಗತಾ ವೃತ್ತಯಶ್ಚೇತಸೋ ಮೇ ಪಾದಾಂಭೋಜಂ ಸ್ಪೃಶತಿ ಭಜತೆ ರಂಗನಾಥಸ್ಯ ಜಂಘಾಂ ಊರುದ್ವಂದ್ವೇ ವಿಲಗತಿ ಶನೈರೂರ್ಧ್ವಮಭ್ಯೇತಿ ನಾಭಿಂ ವಕ್ಷಸ್ಯಾಸ್ತೆ ವಲತಿ ಭುಜಯೋರ್ಮಾಮಿಕೇಯಂ ಮಣೀಷಾ ವಕ್ತ್ರಾಭಿಖ್ಯಾಂ ಪಿಬತಿ ವಹತೆ ವಾಸನಾಂ ಮೌಳಿಬಂಧೆ ಕಾಂತೋದಾರೈರಯಮಿಹ ಭುಜೈಃ ಕಂಕಣಜ್ಯಾಕಿನಾಂಕೈಃ ಲಕ್ಷ್ಮೀಧಾಂನಃ ಪೃಥುಳ ಪರಿಧೈರ್ಲಕ್ಷಿತಾ ಭೀತಿಹೇತಿಃ ಅಗ್ರೇ ಕಿಂಚಿತ್ ಭುಜಗಶಯನಃ ಸ್ವಾತ್ಮನೈವಾತ್ಮನಃ ಸನ್ ಮಧ್ಯೆ ರಂಗಂ ಮಮ ಚ ಹೃದಯೇ ವರ್ತತೆ ಸಾವರೋಧಃ ರಂಗಾಸ್ಥಾನೇ ರಸಿಕಮಹಿತೇ ರಂಜಿತಾ ಶೇಷಚಿತ್ತೇ ವಿದ್ವತ್ಸೇವಾ ವಿಮಲಮನಸಾ ವೆಂಕಟೇಶೇನ ಕ್ಲುಪ್ತಂ ಅಕ್ಲೇಶೇನ ಪ್ರಣಿಹಿತ ಧಿಯಾ ಮಾರುರುಕ್ಷೋರವಸ್ಥಾಂ ಭಕ್ತಿಂ ಗಾಢಾಂ ದಿಶತು ಭಗವದ್ಯಾನ ಸೋಪಾನಮೇತತೆ ರಂಗಾಸ್ಥಾನೇ ರಸಿಕಮಹಿತೇ ರಂಜಿತಾ ಶೇಷಚಿತ್ತೇ ವಿದ್ವತ್ಸೇವಾ ವಿಮಲಮನಸಾ ವೆಂಕಟೇಶೇನ ಕ್ಲುಪ್ತಂ ಅಕ್ಲೇಶೇನ ಪ್ರಣಿಹಿತ ಧಿಯಾ ಮಾರುರುಕ್ಷೋರವಸ್ಥಾಂ ಭಕ್ತಿಂ ಗಾಢಾಂ ದಿಶತು ಭಗವದ್ಯಾನ ಸೋಪಾನಮೇತತ್ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ஸ்ரீமதே வெங்கடேஷாய வேதாந்த குரவே நமஹ. Thank you.